ಕರ್ನಾಟಕ ರಾಜ್ಯ ತೋಟಗಾರಿಕಾ ಮಿಷನ್ ಏಜೆನ್ಸಿ ಹಾಗೂ ಶ್ರೀನಿವಾಸ ರೆಡ್ಡಿ ತಾಂತ್ರಿಕ ಅಧಿಕಾರಿ ಕರ್ನಾಟಕ ರಾಜ್ಯ ತೋಟಗಾರಿಕಾ ಮಿಷನ್ ಏಜೆನ್ಸಿ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಕೆವಿ ಕೃಷ್ಣಪ್ಪ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಕರ್ನಾಟಕ ಸರ್ಕಾರದ ತೋಟಗಾರಿಕಾ ಇಲಾಖೆ. ಬಾಳೆ ಬೆಳೆ ರಾಜ್ಯದ ಪ್ರಮುಖ ಖಾದ್ಯ ತೈಲ ಹಾಗೂ ವಾಣಿಜ್ಯ ಬೆಳೆಯಾಗಿದೆ. ಇಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿಶೇಷ ಯೋಜನೆಯಡಿ ತಾಳೆ ಪ್ರದೇಶಾಭಿವೃದ್ಧಿಗೆ ತಾಂತ್ರಿಕ ಮಾಹಿತಿ, ತರಬೇತಿ, ಸಸಿಗಳ ಪೂರೈಕೆ, ನೀರಾವರಿ ಸೌಲಭ್ಯ, ಪೋಷಕಾಂಶಗಳ ಪೂರೈಕೆ, ಕಟಾವು ಉಪಕರಣಗಳನ್ನು ತೋಟಗಾರಿಕೆ ಇಲಾಖೆ ಖಾಸಗಿ ಸಂಸ್ಥೆಗಳೊಡನೆ ಪೂರೈಸುತ್ತಿದೆ. ಉಪಯೋಗಿಸಿಕೊಳ್ಳಿ. ಕಡಿಮೆ ಖರ್ಚು, ಕಡಿಮೆ ಕೆಲಸ, ನಿರಂತರ ಆದಾಯ. ತಾಳೆ ಬೆಳೆಯಿರಿ, ಬಾಳು ಹಸನು ಮಾಡಿಕೊಳ್ಳಿ. ಕೇಳಿ ಸಿರಿ ತೋಟಗಾರಿಕೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಕೇಳುಗರೆ ನಮಸ್ಕಾರ. ಈ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಕೇವಲ 30 ನಿಮಿಷಗಳ ಕಾಲಾವಕಾಶವಿದೆ. ಹಾಗಾಗಿ ತಾವು ರಾಷ್ಟ್ರೀಯ ತೋಟಗಾರಿಕಾ ಅಭಿಯಾನ ಯೋಜನೆಗಳ ಸೌಲಭ್ಯಗಳು, ಇಂದಿನ ವಿಶೇಷವಾಗಿ ಉತ್ಪಾದನೆ ಆಧಾರಿತ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತ್ರ ತಾವು ಪ್ರಶ್ನೆಗಳನ್ನು ಕೇಳಬೇಕಾಗತ್ತೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ನಮ್ಮೊಂದಿಗಿದ್ದಾರೆ ತೋಟಗಾರಿಕಾ ಮಿಷನ್ ಏಜೆನ್ಸಿಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಕೆಎಂ ಪರಶುಮೂರ್ತಿ ಅವರು ಹಾಗೂ ಶ್ರೀನಿವಾಸ ರೆಡ್ಡಿ ತಾಂತ್ರಿಕ ಅಧಿಕಾರಿ, ಇವರು ನಮ್ಮೊಂದಿಗಿದ್ದಾರೆ. ಸರ್, ನಮ್ಮ ಕೇಳುಗರ ಪರವಾಗಿ, ನಿರ್ಯದ ಪರವಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕೇಳುಗರು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2237074777, 2237074788 ಮತ್ತು 2237049999. STD ಸಂಖ್ಯೆ 080. ಸರ್, ಮೊದಲನೇದಾಗಿ ಈ ರಾಷ್ಟ್ರೀಯ ತೋಟಗಾರಿಕಾ ಅಭಿಯಾನ, ಇದರ ಮೂಲ ಉದ್ದೇಶ ಏನು, ಯಾಕೆ ಇದನ್ನು ನೀವು ಕಾರ್ಯಗತ ಮಾಡ್ತಿದ್ದೀರಿ, ತಿಳಿಸ್ಕೊಡಿ. ಈ ರಾಷ್ಟ್ರೀಯ ತೋಟಗಾರಿಕೆ ಅಭಿಯಾನ ಅನ್ನೋ ಕಾರ್ಯಕ್ರಮ ಕೇಂದ್ರ ಸರ್ಕಾರದ ಕಾರ್ಯಕ್ರಮ. ಈ ಹಿಂದೆ ನಾವು ಕಾರ್ಯಕ್ರಮಗಳನ್ನು ಕೊಡಬೇಕಾದ್ರೆ ಉತ್ಪಾದಕತೆ, ಬೆಳೆ ಉತ್ಪಾದನೆ ಮಾಡೋದೇ ಒಂದು ಪ್ರೋಗ್ರಾಮ್ ಇರ್ತಿತ್ತು, ಮತ್ತೆ ನಾವು ಕೊಯ್ಲೋತ್ತರ ನಿರ್ವಹಣೆನೇ ಒಂದು ಕಡೆ ಇರ್ತಿತ್ತು, ಬೀಜೋತ್ಪಾದನೆ ಒಂದು ಕಡೆ ಇರೋದು ಒಂದು ಪ್ರೋಗ್ರಾಮಲ್ಲಿ ಅಥವಾ ಒಂದು ಸ್ಕೀಮಲ್ಲಿ ಕೊಡ್ತಾ ಇದ್ರು. ಇದನ್ನ ಮನಗೊಂಡು ನಾವು ತೋಟಗಾರಿಕೆಯನ್ನ ನಾವು ಸಮಗ್ರವಾಗಿ ಅಭಿವೃದ್ಧಿಪಡಿಸಬೇಕಾದ್ರೆ ಹೇಗೆ ನಾವು ಜನಗಳಿಗೆ ನಾವು ಅಪ್ರೋಚ್ ಮಾಡಬೇಕು ಅನ್ನೋ ತರ, ವಿಶೇಷವಾಗಿ ಒತ್ತು ಕೊಡಬೇಕು ಅನ್ನೋ ತರ ಇದನ್ನ ಯೋಚನೆ ಮಾಡಿ, ತುಂಬಾ ಉತ್ಪಾದನೆ ಮಾಡಬೇಕಾದ್ರೆ ಏನೇನು ಬೇಕು ಅದನ್ನ ತೋಟಗಾರಿಕೆಯನ್ನ ಒಂದು ಉದ್ಯಮವನ್ನಾಗಿ ಮಾಡಿ ಆ ಉದ್ಯಮಿಗಳು ಕೂಡ ಇದರಲ್ಲಿ ಬರಬೇಕಾಗ್ತದೆ. ಸೊ ಆ ಎಲ್ಲಾ ಗಮನದಲ್ಲಿಟ್ಕೊಂಡು ಈ ಅಭಿಯಾನವನ್ನು ಮಾಡಿದ್ರು. ಇದರಲ್ಲಿ ಮೊದಲನೇದಾಗಿ ಏನಾಗುತ್ತೆ ಅಂತಂದ್ರೆ, ನಮ್ಮಲ್ಲಿ ತೋಟಗಾರಿಕೆಯನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸೋದು ಒಂದು ಉದ್ದೇಶ. ಮತ್ತೆ ಎಲ್ಲಾ ಈ ಯೋಜನೆಗಳಡಿಯಲ್ಲಿ ಎಲ್ಲಾ ರೀತಿಯ ಘಟಕಗಳನ್ನು ಕೂಡ, ಅಂದ್ರೆ ಬೀಜ ಉತ್ಪಾದನೆಯಿಂದ ಕುಯಿಲೋತ್ತರ ನಿರ್ವಹಣೆ ಮಾಡಿ ಅದನ್ನ ಪ್ಯಾಕೇಜ್ ಮಾಡಿ ಮಾರಾಟ ಮಾಡುವಂತ ಮಾರುಕಟ್ಟೆವರೆಗೂ ನಮ್ಗೆ ಏನಾಗಬೇಕು ಸಮಗ್ರ ಅಭಿವೃದ್ಧಿ, ಅದನ್ನ ಇದರಲ್ಲಿ ತಗೊಳ್ಳಿಕ್ಕೋಸ್ಕರ ಇದನ್ನ ಹೋಲಿಸ್ಟಿಕ್ ಅಪ್ರೋಚ್ ಅಂತ ನಾವೇನ್ ಹೇಳ್ತೀವಿ, ಆ ಒಂದು ಉದ್ದೇಶದಿಂದ ಈ ಅಭಿಯಾನನ ಶುರು ಮಾಡಿದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಮೊದಲನೇ ಕರೆ ಬಂದಿದೆ. ಹಲೋ ಹಲೋ ಹಲೋ ನಮಸ್ತೆ ಸರ್. ನಮಸ್ತೆ, ನಾವು ಚಂದ್ರು ಅಂತ ಸರ್, ಮಂಡ್ಯ ತಾಲೂಕು ಹುಲಿಕೆರೆ ಕೊಪ್ಪಳು ಗ್ರಾಮದಿಂದ. ಏನ್ ತಮ್ಮ ಪ್ರಶ್ನೆ ಕೇಳಿ ಚಂದ್ರು ಅವರೇ? ಸರ್, ಈ ಪಾಲಿ ಅಷ್ಟು ಸಬ್ಸಿಡಿ ಏನ್ ಸಿಗ್ತದೆ ಸರ್? ಸರ್ ನಮಸ್ತೆ ಚಂದ್ರು ಅವರೇ. ಈಗ ಪಾಲಿ ಹೌಸ್ ಒಂದು ಫಲಾನುಭವಿಗೆ 1 ಎಕರೆವರೆಗೂ 4,000 ಸ್ಕ್ವೇರ್ ಚದರ ಮೀಟರ್ ವರೆಗೂ ಕೊಡೋ ಅವಕಾಶವಿರುತ್ತದೆ. ಸರ್, ನಮ್ ಚಿಕ್ಕದಾಗಿ ಅಂದ್ರೆ ನರ್ಸರಿ ಮಾತ್ರ ಅಂತ ಒಂದ್ ಹತ್ತು ಗುಂಟೆಗೂ ಸಬ್ಸಿಡಿ ಸಿಗುತ್ತೆ. ನೀವು ತಾಲೂಕು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ 10 ಗಂಟೆಗೂ ಕಾರ್ಯಾದೇಶ ಪಡೆದು ನೀವು ಕಾರ್ಯಗತ ಮಾಡಿ. ಜಂಟಿ ಇದ್ರೂ ನೀನು ಇನ್ನೊಬ್ಬರದು ಒಪ್ಪಿಗೆ ಪತ್ರ ತಗೊಂಡು ಮಾಡಬಹುದು. ಮುಂದಿನ ಕರೆ. ಹಲೋ ಹಲೋ ಹಲೋ ತಮ್ಮ ಹೆಸರು? ಹಲೋ, ನಿರ್ವಾಣಪ್ಪ ಅಂತ ಸರ್. ಎಲ್ಲಿಂದ ತಾವು ಮಾತಾಡ್ತಿದ್ದೀರಾ? ತಿಪ್ಪಿರಲ್ಲ ಸರ್, ಮಾತಾಡ್ತಿರೋದು. ತಮ್ಮ ಪ್ರಶ್ನೆ ಸರ್, ಈಗ ತೆಂಗಿನ ತೋರಿಸಲು ಕೂಡ ಸಬ್ಸಿಡಿ ಲೋನ್ ಸಿಗುತ್ತಾ? ಇವರೇ, ಅದು ತೆಂಗು ಅಭಿವೃದ್ಧಿ ಮಂಡಳಿ ಅಂತ ಏನು ಒಂದು ಮಂಡಳಿ ಇದೆ, ಆ ಯೋಜನೆಗಳನ್ನ ಅದರಲ್ಲಿ ಕೊಡ್ತಾರೆ. ಸೊ ತೆಂಗು ಅಭಿವೃದ್ಧಿ ಮಂಡಳಿಯವ್ರನ್ನ ನೀವು ಭೇಟಿ ಮಾಡಬಹುದು. ಮತ್ತೆ ತೆಂಗು ಅಭಿವೃದ್ಧಿ ಮಂಡಳಿಯಾಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸ್ಥಳೀಯ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳನ್ನ ನೀವು ಭೇಟಿ ಮಾಡಿದ್ರೆ ಅವ್ರ ಕಾಂಟ್ಯಾಕ್ಟ್ ಎಲ್ಲ ಮಾಡಿಸಿ ಕೊಡ್ತಾರೆ. ಅಲ್ಲ ಸರ್, ಈಗ ಸಬ್ಸಿಡಿ ಲೋನ್ ನಮ್ಗೆ ಎಷ್ಟೈ ಗೊತ್ತಾ ಅಥವಾ ಜನರಲ್ಲಿ ಲೋನ್ ಎಷ್ಟು ಸರ್? ಅವ್ರಿಗೆ ಗೊತ್ತು, ಅದು ಅವರ ವಿಚಾರಗಳು ಅಭಿವೃದ್ಧಿ ಮಂಡಳಿಯವರಿಗೆ ಗೊತ್ತಿರೋದ್ರಿಂದ ನೀವು ಅವ್ರ ಹತ್ರನೇ ಮಾತಾಡೋದು ಒಳ್ಳೇದು. ನಾನು ಹೇಳೋದು ಅವರು ಈಗ ಸ್ಕೀಮ್ಗಳು ಅಥವಾ ಕಾರ್ಯಕ್ರಮಗಳು ಬದಲಾವಣೆ ಆಗಿರಲೂಬಹುದು ಅಥವಾ ಹೊಸ ಕಾರ್ಯಕ್ರಮಗಳು ಬಂದಿರಲಬಹುದು, ಹಾಗಾಗಿ ಅವರಲ್ಲಿ ವಿಚಾರಿಸಿ. ಓಕೆ ಸರ್, ಓಕೆ, ಧನ್ಯವಾದ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾರ್ಯಕ್ರಮಕ್ಕೆ ಕರೆ ಮಾಡ್ತಿದ್ದಾರೆ. ಹಲೋ ಹಲೋ ಹಲೋ, ನಾವು ಇಲ್ಲಿ ರಾಯಬಾಗ್ನಿಂದ ಭೀಮರಾವ್ ಕೊಕ್ಕಟ್ಟೆ ಮಾತಾಡಿದ್ರಿ. ತಮ್ಮ ಪ್ರಶ್ನೆ? ನಾವು ಜೂನ್ದಾಗ ಪಿಂಗ್ಲರ್ ಸಲುವಾಗಿ ಅರ್ಜಿ ಕೊಟ್ಟಿದ್ದು ರೀ, ಇನ್ನ ಪಿಂಗ್ಲರ್ ಬಂದಿಲ್ರಿ. ನೀವು ರೇಡಿಯೋದ ಸ್ವಲ್ಪ ದೂರ ಬಂದು ಮಾತಾಡಿ, ಯಾಕಂದ್ರೆ ನಮ್ದು ಭೀಮರಾವ್ ಅವರೇ, ನಿಮ್ಗೆ ಸಂಬಂಧಪಟ್ಟ ವಿಷಯ ಕೃಷಿ ಇಲಾಖೆಗೆ ಸಂಬಂಧಿಸಿದೆ, ನೀವು ಕೃಷಿ ಇಲಾಖೆಗೆ ಭೇಟಿ ನೀಡಿ ವಿಚಾರ ಮಾಡಿ. ತೋಟಗಾರಿಕೆ ಇಲಾಖೆಯಲ್ಲಿ ಹನಿ ನೀರಾವರಿ ಕೊಡ್ತಾ ಇದೀವಿ. ಹನಿ ನೀರಾವರಿ ವಿಷಯದ ಬಗ್ಗೆ ನಿಮಗೆ ಏನಾದರೂ ಹನಿ ನೀರಾವರಿ ಮಾಡಿಸೋದಾದ್ರೆ ನಮ್ಮ ಸ್ಥಳೀಯ ಆಫೀಸ್ ಅನ್ನ ನೀವು ಕಚೇರಿನ ಭೇಟಿ ಮಾಡಬಹುದು. ನಮಸ್ಕಾರ ಸರ್. ನಮಸ್ಕಾರ ಭೀಮರಾವ್ ಅವರೇ. ಸರ್, ಈ ಅಭಿಯಾನದ ಉದ್ದೇಶದ ಬಗ್ಗೆ ಮಾತಾಡ್ತಿದ್ದೀವಿ. ಈ ಹೋಲಿಸ್ಟಿಕ್ ಅಪ್ರೋಚ್ ಅಂತ ನಾನು ಹೇಳಿದ್ನಲ್ಲ, ಸಮಗ್ರವಾಗಿ ಇದನ್ನ ಒಂದು ಯೋಜನೆ ತಗೊಂಡ್ರೆ ಅದಕ್ಕೆ ಸಂಪೂರ್ಣವಾಗಿ ಪೂರ್ಣಗೊಳ್ಳುವಂತ ಒಂದು ಎಲ್ಲಾ ಘಟಕಗಳನ್ನು ಇದರಲ್ಲಿ ಅಳವಡಿಸಿಕೊಂಡು ಇದನ್ನ ಸಮಗ್ರವಾಗಿ ಅಭಿವೃದ್ಧಿಪಡಿಸಬೇಕು. ಮತ್ತೆ ಹೆಚ್ಚಿನ ತೋಟಗಾರಿಕೆಯ ಪ್ರದೇಶವನ್ನ ತೋಟಗಾರಿಕೆಯ ಕೆಳಗಡೆ ತರಬೇಕು. ಮತ್ತೆ ಕಮರ್ಷಿಯಲ್ ಆಗಿ ಅಂದ್ರೆ ವಾಣಿಜ್ಯೋತ್ಮಕ ಬೆಳೆಗಳು ಜಾಸ್ತಿ ನಮ್ಮಲ್ಲಿ ತೋಟಗಾರಿಕೆಯಲ್ಲಿ ಇರೋದ್ರಿಂದ ಅದನ್ನ ಎಕ್ಸ್ಪೋರ್ಟ್ ಮಾಡೋದು, ವಿದೇಶಕ್ಕೆ ರಫ್ತು ಮಾಡಿದ್ರೆ ನಮಗೆ ವಿದೇಶಿ ವಿನಿಮಯಗಳು ಸಿಗ್ತವೆ ಅಂತ ಹೇಳಿ ಉದ್ದೇಶದಿಂದ ಈ ರೀತಿ ಸಮಗ್ರವಾಗಿ ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ಈ ಒಂದು ಅಭಿಯಾನನ ಶುರು ಮಾಡಿರೋದು. ಈ ರಾಷ್ಟ್ರೀಯ ತೋಟಗಾರಿಕೆ ಅಭಿಯಾನ ಅಥವಾ NHM ಅಂತ ಏನು ಕರಿತೀವಿ, ಇದರ ಒಂದು ವಿಸ್ತೀರ್ಣ ಎಷ್ಟು ಇದೆ ಸರ್ ನಮ್ಮ ರಾಜ್ಯದಲ್ಲಿ, ಹೇಗೆ ಇದು ನಡೀತಾ ಇದೆ ಅಂತೀರಾ? ಸುಮಾರು 2005 ಸುಮಾರು 17 ನಾವು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಇದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ನಮ್ಮ ಕಾರ್ಯಕ್ರಮವನ್ನು ರೂಪಿಸಿ ಆ ಒಂದು ಅವರಿಂದ ಅನುಮತಿ ಪಡೆದು ಮತ್ತೆ ಅನುದಾನವನ್ನು ಏನು ನಮಗೆ ನಿಗದಿಪಡಿಸಿರ್ತಾರೆ ಅದು ಸಂಪೂರ್ಣವಾಗಿ ನಾವು 90% ಹೆಚ್ಚು ಸುಮಾರು ವರ್ಷಗಳು ನಾವು 100% ಅನುದಾನವನ್ನು ನಾವು ಬಳಸಿಕೊಂಡಿದ್ದೀವಿ. ಮತ್ತು ಸಮಗ್ರವಾಗಿ ಈಗಾಗಲೇ ನಮ್ಮಲ್ಲಿ ತೋಟಗಾರಿಕೆಯಲ್ಲಿ 2015 ನಮ್ಮದು 5 ನಮ್ದು ಏನಿತ್ತು ಸುಮಾರು 15 lakh hectares, ಇವತ್ತು ನಾವು 26 lakh hectares ತೋಟಗಾರಿಕೆ ಬೆಳೆಗಳ ವಿಸ್ತೀರ್ಣಕ್ಕೆ ಬಂದಿದ್ದೇವೆ, ಅಂದರೆ ಸುಮಾರು 11 lakh hectares ಜಾಸ್ತಿ ಆಗಿದೆ. ಮತ್ತೊಬ್ಬರು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಾರೆ. ಹಲೋ ನಮಸ್ಕಾರ ಸರ್. ನಮಸ್ಕಾರ. ಮೈಸೂರು ಜಿಲ್ಲೆ ಚೀನರಸುಪುರ ತಾಲೂಕು ಸೋಶಿಯಲ್ ಗ್ರೌಂಡ್ ಮಾದೇಶ್ವರ ಸಮಾಜ ನಮಸ್ಕಾರಗಳು. ಸಿರಿ ತೋಟ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳ. ನಮಸ್ಕಾರ ಶೆಟ್ರೆ ಮಹದೇವ್ ಅವರೇ, ತಮ್ಮ ಪ್ರಶ್ನೆ? ಸರ್, ಈಗ ರಾಷ್ಟ್ರೀಯ ತೋಟಗಾರಿಕೆ ಉತ್ಪಾದನೆ ಅಂತ ನಮ್ಮ ಸರ್ಕಾರಕ್ಕೆ ಚರ್ಚೆ ಇದ್ರಲ್ಲ, ನಮ್ಮ ಸರ್ಕಾರಕ್ಕೂ ರಾಷ್ಟ್ರೀಯಕ್ಕೂ ಏನಾದ್ರು ವ್ಯತ್ಯಾಸ ಇದು ಅನುದಾನ ಉಂಟಾಗ ಯಾವುದು? ನಮ್ಮ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅಥವಾ NHMಗೆ ಏನಾದ್ರು ಸಂಬಂಧ ಇದೆಯಾ, ವ್ಯತ್ಯಾಸ ಇದೆಯಾ ಅಂತಿದ್ದೀರಾ ನೀವು? ಹೌದು ಹೌದು, ರಾಷ್ಟ್ರೀಯ ಉತ್ಪಾದನೆ ಇದರಲ್ಲಿಗೂ ನಮ್ಮ ರಾಜ್ಯ ಸರ್ಕಾರಕ್ಕೂ ವ್ಯತ್ಯಾಸ ಏನು ಅಂತ ಸರ್? ಕೇಂದ್ರ ಸರ್ಕಾರಕ್ಕೆ ಈ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಸಾಮಾನ್ಯವಾಗಿ ಒಂದು ಸರ್ಕಾರ ಯೋಜನೆ ತಂದಾಗ ಕೇಂದ್ರ ಸರ್ಕಾರಗಳು ಪ್ರಾರಂಭಿಕವಾಗಿ 100% ಅನುದಾನವನ್ನು ಕೇಂದ್ರ ಸರ್ಕಾರವೇ ಕೊಡ್ತದೆ. ಇದು ಒಂದ್ಸಾರಿ ಪ್ರಚಲಿತ ಆಗೋಕ್ಕೆ ಶುರು ಆದಮೇಲೆ ಹೆಚ್ಚಿನ ಬೇಡಿಕೆಗಳು ಬಂದಾಗ ಅವರು ರಾಜ್ಯ ಸರ್ಕಾರವನ್ನು ತಮ್ಮ ಒಂದು ಪಾಲು ಏನಿದೆ ಅದನ್ನು ನೀವು ಹಾಕಿ ಅಂತ ಅನ್ನೋದು ಬರ್ತದೆ. ಈಗ ಪ್ರಸ್ತುತ ನಾವೇನು ಕೇಂದ್ರ ಸರ್ಕಾರದಿಂದ 60% ಇದೆ, ರಾಜ್ಯ ಸರ್ಕಾರದಿಂದ 40% ಏನಿದೆ ಅದನ್ನು ನಾವು ಎರಡನ್ನು ಸೇರಿಸಿ ಒಬ್ಬರಿಗೆ ಕೊಡ್ತೇವೆ. ಆದರೆ ರೈತರಿಗೆ ಇದು ಎಲ್ಲಿಂದ ಬಂತು ಅನ್ನೋದು ಗೊತ್ತಾಗೋದಿಲ್ಲ, ಸರ್ಕಾರದಿಂದ ಬರುತ್ತೆ ಅಷ್ಟೇ ನಮಗೆ ಗೊತ್ತು. ಸರ್, ಈ ಯೋಜನೆ ನಮ್ಮ ತಾಲೂಕು ತೋಟಗಾರಿಕೆ ಇಲಾಖೆಯಲ್ಲಿ ವಿಚಾರಿಸಬಹುದು ಗುರುಗಳ? ವಿಚಾರಿಸಿ ಎಲ್ಲ, ನೀವು ತೋಟಗಾರಿಕೆ ಇಲಾಖೆಗೆ ಭೇಟಿ ಮಾಡೋದನ್ನ ನೀವು ಮೊದಲು ಅಳವಡಿಸಿಕೊಳ್ಬೇಕು ಅಂತ ನನ್ನ ಕೋರಿಕೆ ನಿಮ್ಮಲ್ಲಿ. ಬಹಳ ಸಂತೋಷ ಸರ್. ಆಯ್ತು ಮಹದೇವ್ ಶೆಟ್ರೆ. ಸರ್, ಈ ಒಂದು ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅಲ್ಲಿ ಒಂದು ಉದ್ಯಮವಾಗಿ ತೋಟಗಾರಿಕೆಯನ್ನು ಮಾಡಬೇಕು ಅಂತ ತಾವು ಹೇಳ್ತಿದ್ದೀರಿ, ಅಂದ್ರೆ ಉದ್ಯಮ ಅಂದ್ರೆ ಯಾವ್ಯಾವ ಒಂದು ಕ್ಷೇತ್ರಕ್ಕೆ ಇದು ಅನ್ವಯ ಆಗುತ್ತೆ, ಯಾವ್ದು ಮುಖ್ಯವಾಗಿರುವಂತಹದ್ದು, ಹೇಗೆ ಸರ್ ಇದು? ಸರ್, ಈಗ ಯಾವುದೇ ಒಂದು ತೋಟಗಾರಿಕೆಯಲ್ಲಿ ಒಬ್ಬ ರೈತ ತೊಡ್ಕೋಬೇಕು ಅಂದ್ರೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಬೀಜ ಅಥವಾ ಸಸಿ ಮತ್ತು ಕಸಿ ಗಿಡಗಳು. ಸೊ ಇವಾಗ ಸಣ್ಣದಾಗಿ ಒಂದು ನರ್ಸರಿ ಸ್ಥಾಪನೆ ಮಾಡ್ತಾರೆ, ಒಂದು ಹೆಕ್ಟೇರ್ ಜಾಗದಲ್ಲಿ ಒಂದು ನರ್ಸರಿ ಸ್ಥಾಪನೆ ಮಾಡಿದ್ರೆ ಅವ್ರು ಬ್ಯಾಂಕ್ ಲೋನ್ ತಗೊಂಡಿದ್ರೆ 15 ಲಕ್ಷ ಘಟಕದ ವೆಚ್ಚಕ್ಕೆ ಶೇಕಡ 50% 7.5 ಲಕ್ಷ ಸಬ್ಸಿಡಿ ಕೊಡುವಂತ ಕಾರ್ಯಕ್ರಮನೂ ಇದೆ. ಅದೇ ತರ ಈಗ ರೈತರು ಬೀಜ ಉತ್ಪಾದನೆ ಮಾಡ್ತಾರೆ ಅಂತ ಇಟ್ಕೊಂಡ್ರೆ ಹೈಬ್ರಿಡ್ ತಳಿ ಇರಬಹುದು, ಮಾಮೂಲಿ ಲೋಕಲ್ ವೆರೈಟಿ ಇರಬಹುದು, ಅದಕ್ಕೂ ಸಬ್ಸಿಡಿ ಕೊಡುವಂತದ್ದಿದೆ. ಈಗ ಬಾಳೆ ಬೆಳೆಯಲ್ಲಿ ಎರಡ್ ತರ ಇದೆ, ಈ ಕಂದು ಬೆಳೆಯುವಂತದ್ದು ಮತ್ತೆ ಅಂಗಾಂಶ ಬಾಳೆ. ಅಂಗಾಂಶ ಬಾಳೆ ಬೆಳೆಯೋದಕ್ಕೂ ಸಹಾಯಧನ ಕೊಡ್ತೀವಿ. ಅಂಗಾಂಶ ಬಾಳೆ ತಯಾರು ಮಾಡ್ತಾರಲ್ಲ ಕಂಪನಿಯವರಾಗಿರ್ಬೋದು, ಯಾವ್ದು ಯೂನಿವರ್ಸಿಟಿ ಅವರಾಗಿರ್ಬೋದು, ಆಗಲ್ಲ ಎಸ್ಟಾಬ್ಲಿಷ್ಮೆಂಟ್ ಆಫ್ ಟಿಶ್ಯೂ ಕಲ್ಚರ್ ಲ್ಯಾಬ್, ಅಂಗಾಂಶ ಪ್ರಯೋಗಾಲಯ ಸ್ಥಾಪನೆ ಮಾಡೋದಕ್ಕೂ ನಮ್ಮ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಇಂದ ಸಹಾಯಧನ ನೀಡಲಾಗುತ್ತೆ. ಸುಮಾರು ಸ್ಥಳಗಳಲ್ಲಿ ನಾವು ನೋಡ್ತಾ ಇದ್ವಿ ರಾಜ್ಯದಂತ ಸಣ್ಣ ಸಣ್ಣ ಒಂದು ನರ್ಸರಿಗಳನ್ನ ರಸ್ತೆ ಬದಿಯಲ್ಲೆಲ್ಲ ಹಾಕೊಂಡು ಅಲ್ಲಿ ಟೊಮ್ಯಾಟೊ ಬದನೆ ಬೇರೆ ಬೇರೆ ತರ ಸಸಿಗಳೆಲ್ಲ ಏನು ನರ್ಸರಿನಲ್ಲಿ ಸಸಿ ಮಡಿಯಲ್ಲೆಲ್ಲ ತಯಾರು ಮಾಡಿ ರೈತರಿಗೆಲ್ಲ ಅವರು ಒದಗಿಸ್ತಾ ಇರ್ತಾರೆ, ಅವ್ರಿಗೆ ಯಾವ ತರ ನೀವು ಉತ್ತೇಜನ ಕೊಡ್ತಿದ್ದೀರಾ ಹೇಗೆ ಅಂತ ಈ ಒಂದು ಮಿಷನ್ ಯೋಜನೆಯಲ್ಲಿ, NHM ಯೋಜನೆಯಲ್ಲಿ? ಸರ್, NHM ಅಲ್ಲಿ ಆಗ್ಲೇ ಫಸ್ಟ್ ಕಾಲರ್ ನಮ್ ಚಂದ್ರು ಅವ್ರಿಗೆ ಫೋನ್ ಮಾಡಿದ್ರಲ್ಲ, ಈ ಮಂಡ್ಯ ಮೈಸೂರು ಭಾಗದಲ್ಲಿ ನೋಡಿದ್ರೆ 10 ಗುಂಟೆಯಲ್ಲಿ ಪಾಲಿಹೌಸ್ ಮಾಡಿಕೊಂಡು ಅಲ್ಲಿ ವಿವಿಧ ತರಕಾರಿ ಬೀಜಗಳನ್ನ ಈ ಸೀಡಿಂಗ್ ಪಾಟಿಂಗ್ ಟ್ರೇ ಅಲ್ಲಿ ಹಾಕಿಬಿಟ್ಟು ಅದನ್ನ ಮಾರಾಟ ಮಾಡ್ತಾ ಇರ್ತಾರೆ. ಈಗ ರೈತ ಯಾವ ವೆರೈಟಿ ಕೇಳ್ತಾನೋ ಆ ವೆರೈಟಿನ ಆ ಟೈಮ್ಗೆ ಅದನ್ನ ಬೆಳೆದ್ಬಿಟ್ಟು ಕೊಡ್ತಾ ಇರ್ತಾರೆ. ಏನಾಗುತ್ತೆ ಈಗ ಮೇಜರಾಗಿ ಎಲ್ಲರೂ ಮೊದಲು ರೈತರು ಬೀಜ ತಂದು ಅವ್ರು ಮಾಡಿ ಸಸಿ ಮಡಿಯಲ್ಲಿ ಅವರೇ ಹಾಕಿ ಇದು ಮಾಡ್ತಿದ್ರು, ಈಗೇನಾಗಿದೆ ಎಲ್ಲ ನರ್ಸರಿ ಮೇಲೆ ಅವಲಂಬಿತರಾಗಿದ್ದಾರೆ. ಆ ತರ ಮಾಡೋದಕ್ಕೂ ನಮ್ಮಲ್ಲಿ ಶೇಡ್ ನೆಟ್ ಅಥವಾ ನೆರಳು ಪರದೆ ಅಥವಾ ಪಾಲಿ ಹೌಸ್ಗೆ ರಾಷ್ಟ್ರೀಯ ತೋಟಗಾರಿಕೆ ಕಮಿಷನ್ ಯೋಜನೆಯಿಂದ ಸಹಾಯಧನ ನೀಡಲಾಗುತ್ತೆ. ನೀವು ಏನ್ ನೋಡಿದೀನಿ ಅಂತ ಹೇಳಿದ್ರಲ್ಲ ಆ ಸಸಿಮಿಡಿಗಳು, ಅದರಲ್ಲಿ 90% ನಮ್ಮಿಂದ ಸಹಾಯಧನ ತಗೊಂಡಿರೋರೇ ಇದ್ದಾರೆ. ಅದಂತೂ ನಾವು ಫರ್ಮ್ ಆಗಿ ಹೇಳ್ತೀನಿ. ಪರಶುಮೂರ್ತಿ ಅವರು ಅವರು ತುಂಬಾ ತಾಂತ್ರಿಕತೆಯಿಂದ ಅದನ್ನ ಮಾಡ್ತಿದ್ದಾರೆ. ಹೌದು ಹೌದು, ಅವರೇನು ಹಳೆ ಪದ್ಧತಿಯಲ್ಲಿ ಇಲ್ಲ ಇಲ್ಲ. ಅದಕ್ಕೆ ನಾವು ಈ ಒಂದು ಮಾರ್ಗಸೂಚಿಯನ್ನ ನಮ್ಮಿಂದನೇ ತಗೊಂಡು ನಮ್ಮಿಂದ ಸಹಾಯ ಪಡ್ಕೊಂಡೇ ಅವ್ರು ಮಾಡ್ತಾ ಇರೋದು. ಅದರಿಂದ ಒಬ್ರು ಮಾಡ್ತಾ ಇದ್ದಾರೆ, ಅವರಿಂದ ಉತ್ತೇಜಿತರಾಗಿ ಇನ್ನೊಬ್ರು. ಸಾಮಾನ್ಯವಾಗಿ ಇವ್ರು ಹೇಳಿದಾಗೆ ಮಂಡ್ಯ ಮೈಸೂರು ಈ ಸೌತ್ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಒಂದು ಆಲ್ಟರ್ನೇಟಿವ್ ವಿಲೇಜಸ್ ಅಲ್ಲಿ ಈ ನರ್ಸರಿಗಳು ಇದಾವೆ. ಹೌದು, ತುಂಬಾ ಸಂತೋಷದ ವಿಷಯ. ಯಾಕಂತಂದ್ರೆ ರೈತರಿಗೆ ಬೇಡಿಕೆ ಇರುವಂತಹ ಸಸಿಗಳನ್ನ ಅವರು ಮೊದಲೇ ಬಂದು ಅವರಿಗೆ ತಿಳಿಸಿ ಹೋಗ್ತಾರೆ, ನಮ್ಗೆ 1,000 ಸಸಿಗಳು ಇಂಥವ್ ಬೇಕು ಅಂತ ಹೇಳಿ ಒಂದು ಇಂಡೆಟ್ ಅಂತ ಏನು ಮುಂಗಡವಾಗಿ ತಿಳಿಸಿ ಅಲ್ಲಿ ಉತ್ಪಾದನೆ ಮಾಡಕ್ಕೆ ಅಡ್ವಾನ್ಸ್ ಮಾಡಿ ಹೋಗುವಂತ ರೈತರು ಇದಾರೆ. ಅದರಿಂದ ಒಂದು ಅನುಕೂಲ ಏನಾಗುತ್ತೆ ಅಂದ್ರೆ ಅವ್ರಿಗೆ ಬೇಕಾದ ವೆರೈಟಿಗಳು ಸಿಗ್ತವೆ. ಇನ್ನೊಂದು, ಇವ್ರಿಗೆ ಸಸಿ ಮಡಿ ಬೆಳೆಸುವಾಗ ಸುಮಾರು 25 ದಿನ ಅವರ ಒಂದು ಎಲ್ಲಿ ಬೆಳಿಬೇಕು ಆ ಜಾಗವನ್ನ ರೆಡಿ ಮಾಡ್ಕೊಳ್ಳಿಕ್ಕೆ ಕಾಲಾವಕಾಶ ಸಿಗುತ್ತೆ. ಮತ್ತೊಂದು ಕರೆ ಇದೆ ನಮ್ಮ ಕಾರ್ಯಕ್ರಮಕ್ಕೆ. ಹಲೋ ಸರ್, ನಮಸ್ತೆ, ನಾನು ಲಕ್ಷ್ಮಣ್ ಅಂತೇಳಿ ಕೊಡಬಿಲ್ಲಿಂದ ಮಾತಾಡಿ. ಲಕ್ಷ್ಮಣ್ ಅವರು ಸರ್, ತೆಂಗಿನ ಗರಿ ತಿನ್ನೋದು ಬಹಳ ಜಾಸ್ತಿ ಆಗ್ಬಿಟ್ಟಿದೆ ಸರ್, ಕ್ರಾಪೇ ಬರ್ತಾ ಇಲ್ಲ. ಕಪ್ಪು ತಲೆ ಹುಳ, ತೆಂಗಿಗೆ ಕಪ್ಪು ತಲೆ ಹುಳ, ಯಾವ ಜಿಲ್ಲೆ ಹೇಳಿದ್ರೆ? ಕಪ್ಪು ತಲೆ ಅಲ್ಲ, ಎಲೆಗಳು ತಿನ್ನೋದು, ಗರಿ ತಿನ್ನೋದು. ಗರಿ ತಿನ್ನುವಂತ ರೋಗಸ್ ವೈಟ್ ಫ್ಲೈ ಅಂತೆಲ್ಲ, ಬಿಳಿ ನೋಣನ? ಬಿಳಿ ನೋಣಲ್ಲ ಸರ್, ಅದೊಂಥರ ಫಂಗಸ್ ಆಗಿ ತಿನ್ಕೊಂಡು ಹೋಗ್ತದೆ. ಮೊದಲು ಅದು ಕಪ್ಪು ತಲೆ ಹುಳ ಅಂತ ಹೇಳ್ತೀವಿ. ಕಪ್ಪು ತಲೆ ಹುಳದಲ್ಲಿ ಅದು ನಿಮ್ಗೆ ಲಾರ್ವಾ ಅಂತ ಏನ್ ಹೇಳ್ತೀವಲ್ಲ, ಅದು ಹಸಿರು ಭಾಗವನ್ನ ಕೆರೆದು ತಿಂದು ಪಂಜರದ ತರ ಮಾಡ್ತದೆ. ಆದ್ರೆ ನಿಮ್ಗೆ ತೆಂಗು ನೋಡಿದಾಗ ತೆಂಗಿನ ಗರಿ ಸುಟ್ಟ ತರ ಕಾಣಿಸುತ್ತೆ ಅಲ್ವಾ, ಒಣಗೋಗಿರೋ ತರ ಕಾಣಿಸುತ್ತೆ. ನಿಮ್ದು ಯಾವ ಜಿಲ್ಲೆ ಹೇಳಿದ್ರಿ? ಕೊಡಗು ಜಿಲ್ಲೆ. ಕೊಡಗು ಜಿಲ್ಲೆಯಲ್ಲಿ ಮೋಸ್ಟ್ಲಿ ನಮ್ಗೆ ಪರೋಪಜೀವಿಗಳ ಉತ್ಪಾದನೆ ಮಾಡುವಂತ ಇದಿಲ್ಲ ಅನ್ಸುತ್ತೆ, ಏನು ಲ್ಯಾಬ್ ಇಲ್ಲ ಅನ್ಸುತ್ತೆ. ಅದು ಮೈಸೂರಲ್ಲಿ, ನಿಮ್ಗೆ ಮೈಸೂರು ಜಿಲ್ಲೆಯಲ್ಲಿ ಅದರ ಅವೈಲಬಿಲಿಟಿ ಇದೆ. ಅದು ಸಿವಿಯರ್ ಆಗಿದ್ರೆ ಮೈಸೂರಿನ ನಮ್ಮ ಕೊಡಗು ಜಿಲ್ಲೆನಲ್ಲಿ ನೀವು ನಮ್ಮ ತೋಟಗಾರಿಕೆ ಇಲಾಖೆಗೆ ಹೋಗಿ ಕೇಳಿದ್ರೆ ಅವರು ಆ ಮೈಸೂರು ಜಿಲ್ಲೆಗೆ ಮಾತಾಡಿ ಅಲ್ಲೇ ಇದ್ರೆ, ಕೊಡಗು ಜಿಲ್ಲೆಯಲ್ಲಿ ಇದ್ರೆ ಕೊಡಿಸ್ತಾರೆ. ನನಗೆ ಗೊತ್ತಿರೋ ಹಾಗೆ ಕೊಡಗು ಜಿಲ್ಲೆಯಲ್ಲಿ ಅದಿಲ್ಲ. ಯಾಕೆಂದ್ರೆ ಒಂದು ನಿಮ್ಗೆ ಹೇಳ್ಬೇಕಂದ್ರೆ ಕೊಡಗು ಜಿಲ್ಲೆಯಲ್ಲಿ ತೆಂಗು, ನಾವು ಸಾಮಾನ್ಯವಾಗಿ ತೆಂಗಿನ ಹಾಕ್ಲಿಕ್ಕೆ ಹೇಳುದಿಲ್ಲ. ನಿಮ್ದು ತುಂಬಾ ಎತ್ತರ ಇರೋದ್ರಿಂದ ತೆಂಗು ಕಾಯಿ ಬಿಡೋದು ತುಂಬಾ ಕಡಿಮೆ ಬಿಡ್ತದೆ. ಹಾಗಾಗಿ ತೆಂಗು ಉತ್ಪಾದನೆ ಅಲ್ಲಿ ಸಮಂಜಸವಲ್ಲ ಅಂತ ಹೇಳಿ, ಹಂಗಾಗಿ ನಾವಲ್ಲಿ ಕಪ್ಪು ತಲೆ ಹುಳಿನ ನಿಯಂತ್ರಣಕ್ಕೆ ನಾವು ಯಾವುದೇ ಕಾರ್ಯಕ್ರಮಗಳು ತಗೊಂಡಿಲ್ಲ. ನೀವೊಂದು ಆಗೊಂದು ವೇಳೆ ನಿಮ್ಮ ಹತ್ರ ಅದು ಇದ್ರೆ ಅದನ್ನ ಮಾತಾಡಿ ಮೈಸೂರಿಗೆ ಹೇಳಿ ತರಿಸ್ಕೊಡ್ತಾರೆ. ಇಲ್ಲ ಅಂದ್ರೆ ನೀವು ಯಾವ್ದಾದ್ರೂ ಸಿಸ್ಟಮಿಕ್ ಅಂತರ್ಗತವಾಗಿ ಹೋಗುವಂತ ಯಾವುದೇ ಒಂದು ಕೀಟನಾಶಕವನ್ನ ಬೇರುಗಳ ಮುಖಾಂತರ ಕೊಡಬೇಕು. ಅದನ್ನ ನಮ್ಮ ಅಧಿಕಾರಿಗಳು ನಿಮ್ಮ ಇದಕ್ಕೆ ಏನು ತೋಟಕ್ಕೆ ಕರೆದು ಅವ್ರನ್ನ ತೋರಿಸಿದ್ರೆ ಅವರು ನಿಮಗೆ ರೆಕಮೆಂಡ್ ಮಾಡಿ ಕೊಡ್ತಾರೆ. ಓಕೆ, ಮತ್ತೊಂದು ಕರೆ ಇದೆ ನಮ್ಮ ಕಾರ್ಯಕ್ರಮಕ್ಕೆ. ಹಲೋ ಸರ್, ನಮಸ್ಕಾರ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ BM ವಿಶ್ವನಾಥ್ ಸರ್. ವಿಶ್ವನಾಥ್ ಅವರೇ, ತಮ್ಮ ಪ್ರಶ್ನೆ? ನಮ್ಮ ಪ್ರಶ್ನೆ ಸರ್, ಬಾಳೆ ಬೆಳೆಯಲ್ಲಿ ಈಗ ನಾವು ಅಂಗಾಂಶ ಬಾಳೆ ಬೆಳೆದ್ರೆ ನರ್ಸರಿಯಲ್ಲಿ ತಾಮೊಂದು ನಾವು ಬೆಳೆದ್ರೆ ಅದಕ್ಕೆ ಸರ್ಕಾರದಿಂದ ಏನೇನು ಸಬ್ಸಿಡಿ ಏನೇನು ಕೊಡ್ತಾರೆ ಸರ್? ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಉತ್ತರಿಸ್ತಾರೆ. ಹಲೋ ಸರ್. ವಿಶ್ವನಾಥ್ ಅವರೇ ಸರ್, ನಮಸ್ತೆ ಸರ್. ಸರ್, ಬನಾನಾ ಅಂಗಾಂಶ ಪ್ರಯೋಗಾಲಯದಿಂದ ನೀವು ತಂದು ಬೆಳೆದ್ರೆ ಒಂದು ಹೆಕ್ಟೇರ್ಗೆ ಎರಡು ವರ್ಷದಲ್ಲಿ ಅಂದ್ರೆ ಎರಡು ಕಂತಿನಲ್ಲಿ 50,000 ರೂಪಾಯಿ ಒಂದು ಹೆಕ್ಟೇರ್ಗೆ ಸಹಾಯಧನ ಸಿಗುತ್ತೆ ಸರ್. ಮೊದಲನೇ ವರ್ಷ 30,000 ಚಿಲ್ಲರೆ ಸಿಗ್ತದೆ, ಮಿಕ್ಕಿದ್ದು 18,000 ಸಿಗುತ್ತೆ. ವಿಶ್ವನಾಥ್ ಅವರೇ, ಒಂದು ಹೆಕ್ಟೇರ್ ಅಂದ್ರೆ ನಿಮ್ಗೆ ಎರಡೂವರೆ ಎಕರೆ? ಆಯ್ತು ವಿಶ್ವನಾಥ್ ಅವರೇ, ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್, ನಾನು ಸಿಟಿ ಚಂದ್ರಶೇಖರ್, ಅತ್ತಿತಿ ಅವರೇ, ವಣಸಪುರ ತಾಲೂಕಿಲ್ಲ. ಚಂದ್ರಶೇಖರ್ ಅವರೇ, ತಮ್ಮ ಪ್ರಶ್ನೆ. ತೆಂಗಿನ ಸಸಿ ಹಾಕಿದೆ ನಾವು ಈಗ, ಅದಕ್ಕೆ ಗರಿಗಳು ಎಲ್ಲ ಹಸಿರೋಗಿ ಕಪ್ಪಾಗ್ಬಿಟ್ಟಿ ಸರ್. ಎಂತ ಒಂಥರ ಒಂಥರ ಮೇಣ ತರ ಇರ್ತದೆ, ಅಂಟ್ಕೊಂಡಂಗೆ ಇರ್ತದೆ. ಎಳೆ ತಳಭಾಗದಲ್ಲಿ ಇರುತ್ತ ಹೇಗದು ಹುಳ? ಹುಳ ಇರಲ್ಲ ಸರ್, ಹುಳ ಏನು ಕಾಣಲ್ಲ. ಕರ್ರಿಗೆ ಒಂಥರ ಲೇಪನ ಮಾಡ್ತಾರೆ, ಟಾರ ಲೇಪನ ಮಾಡ್ತಾರೆ ನೋಡಿ, ಆತರ ಇರ್ತದೆ ಲೇಪನ ಮಾಡ್ತಾರೆ. ನಮ್ಮ ಕೆಳಗಡೆ ಒಂದು ಮೂರ್ನಾಲ್ಕು ಗರಿಗಳು ಮಾತ್ರ. ಈಗ ಒಂದು ಕೆಲಸ ಮಾಡಿ, ಸೂಟಿ ಮೌಲ್ಡ್ ಅಂತ ಬರ್ತದೆ, ಅದು ಸೂಟಿ ಮೌಲ್ಡ್ ಅಂತ ಒಂದು ಒಂದು ರೋಗ ಇದೆ ಅದಕ್ಕೆ. ಆ ರೋಗ ಬರ್ತದೆ, ಅದು ಏನು ತೊಂದರೆ ಕೊಡೋದಿಲ್ಲ, ಅಂದ್ರೆ ಹೆಚ್ಚಿನ ಹಾನಿ ಉಂಟು ಮಾಡೋದಿಲ್ಲ. ಮಳೆ ಜಾಸ್ತಿ ಬಂದಾಗ ಅದು ಸಾಮಾನ್ಯವಾಗಿ ನಿಮ್ಗೆ ಅಲ್ಲಿ ಇರುವೆಗಳಿರ್ತವೆ, ಆ ಇರುವೆಗಳಿದ್ದು ಅದನ್ನೇ ಹೇಳಕ್ ಬಂದೆ. ನೀವು ಅದನ್ನ ನೀರನ್ನ ಸ್ಪ್ರೇ ಮಾಡೋದ್ರಿಂದನೂ ಅದನ್ನ ಕಂಟ್ರೋಲ್ ನಿಯಂತ್ರಣ ಮಾಡಬಹುದು, ಅಥವಾ ಯಾವುದಾದ್ರೂ ಒಂದು ತುಂಬಾ ಸರಳವಾಗಿ ಸಿಗುವಂತ ಒಂದು ಕೀಟನಾಶಕವನ್ನ ಸ್ಪ್ರೇ ಮಾಡಿದ್ರು ಅದು ಸಾಕಾಗುತ್ತೆ, ಅದು ಹೆಚ್ಚಿನ ಹಾನಿ ಮಾಡೋದಿಲ್ಲ. ಬೇವಿನ ಎಣ್ಣೆನೂ ಮಾಡಬಹುದು, ಅದಕ್ಕಿಂತ ಮೊದಲು ನೀವು ನೀರನ್ನೇ ಮಾಡಿ. ನಿಮ್ಗೆ ಈಗ ಈಗ ಇವನ್ನ ಶಾಂಪೂನ ಮಿಕ್ಸ್ ಮಾಡಿ ಅದನ್ನ ಸ್ಪ್ರೇ ಮಾಡಿ. ಒಂದು ಈಗೇನು ಗಿಡಗಳಿಗೆ ಬಂದಿದ್ದಲ್ಲ, ಹೊಸ ಎಲೆಗಳಿಗೆ ಬರದಂತೆ ನೋಡ್ಕೋಬಹುದು. ಈಗ ಕಪ್ಪಾಗಿರೋದು ಹೋಗುತ್ತೆ ಅಂತ ಬೇಡ ಬೇಡ ಕತ್ತರಿಸೋದು ಬೇಡ, ಕತ್ತರಿಸೋದು ಬೇಡ. ಮಳೆ ಬಂದ್ರೆ ತಾನಾಗೆ ನಿಯಂತ್ರಣ ಆಗ್ತದೆ. ಈಗ ಚಳಿಗಾಲ ಅದು ಆಲ್ಮೋಸ್ಟ್ ನನಗೆ ಚಳಿಗಾಲದಲ್ಲಿ ನೆಕ್ಸ್ಟ್ ಮುಂದಿನ ಜನವರಿ ವರೆಗೆ ಆ ರೋಗ ನಿಯಂತ್ರಣಕ್ಕೆ ಬರುತ್ತೆ. ಒಂದು ಕೆಲಸ ಮಾಡಿ, ಒಂದ್ ಕೆಲಸ ಮಾಡಿ, ಅದು ಹೆಚ್ಚಿನ ಜಾಗದಲ್ಲಿ ಅದು ಇದೆ ಅಂತಂದ್ರೆ ನಮ್ಮ ಇಲಾಖೆಯವ್ರನ್ನ ಕರ್ಕೊಂಡೋಗಿ, ಈಗ ನಾವೇ ಹೇಳಿದೀವಿ ಅಂತಾನೆ ಹೇಳಿ ಅವ್ರನ್ನ ಕರ್ಕೊಂಡೋಗಿ ತೋರಿಸಿ ಅದ್ ಏನಿದೆ ಅಂತ ನಮ್ಗೆ ನಮ್ಮ ಹತ್ರ ಮಾತಾಡ್ತಾರೆ ಅವರು. ಸ್ಥಳ ಪರಿಚಯ ಮಾಡೋದು ಒಳ್ಳೇದು ಚಂದ್ರ ಅವರೇ. ಆಯ್ತು, ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕೆ ಧನ್ಯವಾದಗಳು. ಸರ್, ಈ ಬೀಜೋತ್ಪಾದನೆ ಮತ್ತೆ ಸಸಿ ಏನು ಕ್ಷೇತ್ರ, ಸಸಿ ಮಳೆ ಕ್ಷೇತ್ರ ತಯಾರಿಕೆಗೆ ಏನೇನು ಅರ್ಹತೆಗಳು ಬಗ್ಗೆ ತುಂಬಾ ರೈತರು ನಮ್ ಕೊಡ್ತಾರ ನಮ್ ಕೊಡಲ್ವಾ, ಏನೇನು ದಾಖಲೆಗಳು ಒದಿಸಬೇಕು, ಯಾರನ್ನ ಹೋಗಿ ನಾವು ಭೇಟಿಯಾಗಬೇಕು ಅನ್ನೋದು ಮೊದಲನೇ ಪ್ರಶ್ನೆ ಬರುತ್ತೆ. ಹೇಗೆ ಅದನ್ನ ತಾವು ಪರಿಗಣನೆಗೆ ತಕೊಂತೀರಿ, ಹೇಗೆ ಅವ್ರಿಗೆ ರಿಯಾಯಿತಿಯನ್ನು ಕೊಡಕ್ಕೆ ಯಾವ ಮಾನದಂಡಗಳಿದಾವೆ ಅಂತ ತಿಳಿಸ್ಕೊಡಿ. ಸರ್, ವೆರಿ ಫಸ್ಟ್ ಏಪ್ರಿಲ್ ಮೇ ನಂತರ ನಾವು ಆಕ್ಷನ್ ಪ್ಲಾನ್ ಅಪ್ರೂವ್ ಮಾಡಿಕೊಡ್ತೀವಿ ಜಿಲ್ಲೆಗಳು. ಆ ಜಿಲ್ಲೆ ಬೇಡಿಕೆ ಅನುಸಾರ ನಾವು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ಒಂದು ಕ್ರಿಯಾ ಯೋಜನೆ ಅನುಮೋದನೆ ಆದ ನಂತರ ಜಿಲ್ಲೆಗಳಿಗೆ ಕೊಡ್ತೀವಿ. ಜಿಲ್ಲೆಯವರು ಲೋಕಲ್ ಆಗಿ ಪ್ರಚಾರ ಮಾಡ್ತಾರೆ, ಪೇಪರ್ಗಳಲ್ಲಿ ಪಾಂಫ್ಲೆಟ್ ಹಂಚಿ ಪ್ರಚಾರ ಮಾಡ್ತಾರೆ. ಆ ಪ್ರಚಾರ ಬೇಸಿಸ್ ಮೇಲೆ ಇವರು ಅರ್ಜಿ ಹಾಕಬೇಕು, ಬೇಸ್ಡ್ ಆನ್ ದಟ್ ಬೇಡಿಕೆ ಮೇಲೆ ಕಾರ್ಯಾದೇಶ ಕೊಡ್ತಾರೆ. ಆ ಕಾರ್ಯಾದೇಶ ಕೊಟ್ಟ ನಂತರ ರೈತರಾಗಿರ್ಬೇಕು, ಅವ್ರ ಹೆಸರು ಜಮೀನು ಇರಬೇಕು, ರೈತರ ಜಮೀನು ಇರಬೇಕು. ಮತ್ತೆ ಹಸಿರು ಅಂತ ನಮ್ದೊಂದು ಸಾಫ್ಟ್ವೇರ್ ಇದೆ, ಆ ಸಾಫ್ಟ್ವೇರ್ ಅಲ್ಲಿ ಅವರು ರಿಜಿಸ್ಟರ್ ಆಗ್ಬೇಕು. ಒಂದ್ಸಲ ರಿಜಿಸ್ಟರ್ ಆದ್ರೆ ರೈತರ ಹೆಸರು, ಆಧಾರ್ ಕಾರ್ಡ್ ನಂಬರು, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ತಗೊಳುತ್ತೆ. ಅವ್ರು ಯಾವುದೇ ಯೋಜನೆಗೆ ಬಂದಾಗ ನೆಕ್ಸ್ಟ್ ಟೈಮ್ ಪಾಣಿಗಿಣಿ ಕೇಳೋದಿಲ್ಲ. ಆ ಆಧಾರ್ ಕಾರ್ಡ್ ಒಂದು ಯುನಿಕ್ ಐಡಿ ಕ್ರಿಯೇಟ್ ಆಗುತ್ತೆ ಹಸಿರು ತಂತ್ರಾಂಶದಲ್ಲಿ. ಆ ಐಡಿ ಇಟ್ಕೊಂಡ್ರೆ ಸಾಕು, ನೆಕ್ಸ್ಟ್ ಯಾವ ಮುಂದಿನ ವರ್ಷ ಬೇಕಾದ್ರೆ ಏನಾದ್ರೂ ಸಹಾಯಧನಕ್ಕೆ ಅಪ್ಲೈ ಮಾಡಬಹುದು. ಈ ತರ ಅಪ್ಲೈ ಮಾಡೋದಕ್ಕೆ ಅವ್ರು ಫಸ್ಟ್ ಅವ್ರ ಹೆಸರು ಜಮೀನು ಇರಬೇಕು. ಆಗ್ಲೇ ಹೇಳದಂಗೆ ಜಂಟಿ ಇದ್ರೆ ಇನ್ನೊಬ್ಬರದ್ದು ಒಪ್ಪಿಗೆ ಪತ್ರ ತಗೊಂಡು ಮಾಡಬಹುದು. ತಾವು ಜಮೀನು ಇರಬೇಕು ಅಥವಾ ಒಪ್ಪಿಗೆ ಪತ್ರ ಬೇಕು ಅಂತೀರ. ಸುಮಾರು ಜನ ಅವರ ತಂದೆ ಹೆಸರಲ್ಲ ಅಥವಾ ತಾತನ ಹೆಸರಲ್ಲ ಇರುತ್ತೆ, ವರ್ಗಾವಣೆ ಆಗಿರೋದಿಲ್ಲ. ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಹಾಕಿ ವಂಶವೃಕ್ಷ ಹಾಕಿದ್ರೆ ಸಾಕು. ಈ ಎಲ್ಲ ವರ್ಗದ ರೈತರಿಗೆ ಒಂದೇ ತರದ ರಿಯಾಯಿತಿ ಇರುತ್ತಾ ಅಥವಾ ವರ್ಗ ಅಂದ್ರೆ ಈ ಜಾತಿವಾರು ಬೇರೆ ಬೇರೆ ಇರುತ್ತೆ, ಹೇಗಂತೀರ? ಸರ್, ಕೇಂದ್ರ ಸರ್ಕಾರದಿಂದ ಕೊಡುವಂತದ್ದು 40-50% ಎಲ್ಲ ರೈತರಿಗೂ ಒಂದೇ. ಅದೇ ಈ ಟ್ರ್ಯಾಕ್ಟರ್ ಮೆಕನೈಸೇಷನ್ ಅಂತ ಒಂದು ಕಾಂಪೋನೆಂಟ್ ಇದೆ, ಅಲ್ಲಿ ಏನ್ ಮಾಡ್ತಾರೆ, ಯಂತ್ರೋಪಕರಣ ನಮ್ಮ ಇದರಲ್ಲಿ ಮಿನಿ ಟ್ರ್ಯಾಕ್ಟರ್ ಈ ತರದ್ದು ಕೊಡ್ತಾ ಇರ್ತೀವಿ. ಅದರಲ್ಲಿ ಏನ್ ಮಾಡಿದ್ದಾರೆ, ಈ ಸಾಮಾನ್ಯ ರೈತರಿಗೆ 75,000 ಕೊಡ್ತೀವಿ, ಮಹಿಳೆಯರು ಮತ್ತೆ ಎಸ್ ಸಿ ಎಸ್ ಟಿ ರೈತರಿಗೆ 100,000 ಕೊಡ್ತೀವಿ ಸರ್ ಸಹಾಯಧನ. ಅಂದ್ರೆ ಅವ್ರು ಇಷ್ಟೇ ಯಂತ್ರೋಪಕರಣ ಖರೀದಿ ಮಾಡಿದ್ರೆ ನೀವು ಕೊಡುವಂತದ್ದು ಅನುದಾನ ಅಷ್ಟೇ ಅಷ್ಟೇ. ಇದಕ್ಕೆ ಒಂದು ಪೂರಕವಾಗಿ ಹೇಳಬೇಕು ಅಂದ್ರೆ ಈ ಬೀಜ ಉತ್ಪಾದನೆ, ಸಾಮಾನ್ಯವಾಗಿ ಬೀಜೋತ್ಪಾದನೆಯನ್ನ ಯಾವ್ದಾದ್ರೂ ಕಂಪನಿಗಳೇ ಮಾಡೋದು, ರೈತರು ಬೀಜೋತ್ಪಾದನೆಯನ್ನ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅಂತ ಸಮಯದಲ್ಲಿ ಅವರು ರೈತರಾಗಿರ್ಬೇಕು ಅಂತಲೇ ಒಂದು ಉದ್ಯಮ ಸ್ಥಾಪನೆ ಮಾಡಿದ್ರು ಕೂಡ ನಾವು ಅದಕ್ಕೆ ಈವನ್ ಟಿಶ್ಯೂ ಕಲ್ಚರ್ ಲ್ಯಾಬ್ ಕೂಡ ಉದ್ಯಮಿಗಳೇ ಮಾಡಬೇಕಾಗುತ್ತೆ. ಸುಮಾರು ಜನ ಲ್ಯಾಂಡ್ಲೆಸ್ ಪೀಪಲ್ ಇರ್ತಾರೆ, ಕೋಟಿಯಷ್ಟು ಭೂರಹಿತ ರೈತರು ಕೂಡ ಇದ್ದಾರೆ. ಹೌದು, ಭೂರಹಿತ ರೈತರು ಅವರು ಉದ್ಯಮಿಗಳಾಗಿದ್ರೆ ಸಾಕು. ಮತ್ತೊಂದು ಕರೆ ಇದೆ ನಮ್ಮ ಕಾರ್ಯಕ್ರಮಕ್ಕೆ. ಹಲೋ, ನಮಸ್ತೆ ಸರ್. ನಮಸ್ತೆ, ನಾನು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಮುಗುಳ್ಕೋಡದಿಂದ ಶಿವಲಿಂಗ ಹಿರೇಮಠ ಮಾತಾಡಿದ್ರಿ. ಹಿರೇಮಠ್ರೆ, ತಮ್ಮ ಪ್ರಶ್ನೆ. ಸರ್, ನನ್ನ ಪ್ರಶ್ನೆ ಅಂದ್ರೆ ಈಗ ನರ್ಸರಿ ಮಾಡ್ಬೇಕಂದ್ರೆ ಅದು ಬೆಳೆಗಳ ಮೇಲೆ ಎಷ್ಟು ಕೊಡ್ತೀರಿ ಸರ್ ಲೋನ್ ಅನ್ನ? ಇದು ಸಾಲ ಕೊಡುವ ಯೋಜನೆ ಅಲ್ಲ, ನೀವು ಬ್ಯಾಂಕಿನಿಂದ ಸಾಲ ಪಡೆದು ಆ ಯೋಜನೆಯನ್ನ ಅನುಷ್ಠಾನ ಮಾಡಿದ್ದಲ್ಲಿ ಅದಕ್ಕೆ ನಿಮಗೆ ಬ್ಯಾಂಕ್ಗೆ ಅಂದ್ರೆ ನಾವು ಅದಕ್ಕೆ ಸಹಾಯವಾಗಿ ನಿಮಗೆ ಸುಮಾರು 40% ಅಥವಾ 50% ಏನು ನಮ್ಮ ಮಾರ್ಗಸೂಚಿಯಲ್ಲಿ ಇರುತ್ತೆ ಅದನ್ನ ನಿಮ್ಮ ಬ್ಯಾಂಕಿನ ಸಾಲಕ್ಕೆ ಕಟ್ಕೊಡ್ತೀವಿ. ಅಂದ್ರೆ ಅವರು ಬ್ಯಾಂಕ್ ನೀವೇನು ಕೂಡ ಸರ್ ಬ್ಯಾಂಕಿನ ತರನ ಹೆಲ್ಪ್ ಮಾಡಿಸ್ತಾರೆ. ಹೌದು ಸರ್. ಮತ್ತಿನ್ನು ಇನ್ನೊಂದು ಪ್ರಶ್ನೆ ಅಂದ್ರೆ ಈ ತೋಟಗಾರಿಕೆ ಬೆಳೆಗಳಿಗೆ ಏನಾದ್ರೂ ಇದನ್ನ ಬೇಕನ್ರಿ, ಸ್ವಲ್ಪ ಏನಾರೆ ಈಗ ಲೋನ್ ತಗೋಬೇಕಾದ್ರೆ ಏನಾದ್ರು ಅದಕ್ಕೆ ಇದನ್ನ ಮಾಡ್ಬೇಕು, ಸೆಕ್ಯೂರಿಟಿ ಹಚ್ಬೇಕನ್ರಿ? ನೀವು ಸ್ವಲ್ಪ ಬ್ಯಾಂಕ್ ಅಲ್ಲಿ ಹೋಗಿ ವಿಚಾರ ಮಾಡಿ ಅವ್ರು ಏನೇನ್ ಸೆಕ್ಯೂರಿಟಿ ಕೊಡ್ಬೇಕು ಅಂತ ಹೇಳ್ತಾರೆ. ಹಾ ಸರ್. ಓಕೆ, ಮತ್ತೊಬ್ರು ಕರೆ ಮಾಡ್ತಿದ್ದಾರೆ. ಹಲೋ ಹಲೋ ಹಲೋ ಹಲೋ, ಶ್ರೀಕೃಷ್ಣ ಚೈತನ್ಯ ಹರೇ ಕೃಷ್ಣ ಹರೇ ಕೃಷ್ಣ. ನಮಸ್ಕಾರ ಸರ್. ನಮಸ್ಕಾರ, ಪ್ರಶ್ನೆ. ರಾಧಾ ಕುಂಜ ಗಿರಿ ಗೋವರ್ಧನ ಕದ್ರಿ ಗ್ರಾಮ ಮಂಗಳೂರಿಂದ ಪರಶುರಾಮ ಕ್ಷೇತ್ರ. ನನ್ನ ಪ್ರಶ್ನೆ ಏನಂದ್ರೆ ಸರ್, ಸಾಹೇಬ್ ಕೇಳ್ತಾ ಇದೀರಲ್ಲ, ಸ್ವಲ್ಪ ನಿಮ್ಮ ಧ್ವನಿ ಅಡಚಣೆ ಆಗ್ತಾ ಇದೆ ಧ್ವನಿಯಲ್ಲಿ ನೋಡಿ, ಒಂದು ಸರಿಯಾಗಿ ಇರೋ ಜಾಗದಲ್ಲಿ ನೆಟ್ವರ್ಕ್ ಸಿಗೋ ಜಾಗದಲ್ಲಿ ನಿಂತಿರ್ತೇನೆ. ಚಂದ, ಸರಿ ಸರಿ, ಈ ಕಡೆ ಬರ್ತೀನಿ ಸರ್. ಹಲಸಿನ ಇಲ್ಲಿ ನಮ್ಮ ಮಂಗಳೂರು ಕ್ಷೇತ್ರದಲ್ಲಿ ಈ ಹಲಸಿನ ಹಣ್ಣು ಮತ್ತೆ ಕೋಕಂಗೆ ತುಂಬಾ ಒಳ್ಳೆ ಉತ್ಪಾದನೆಗೆ ಅವಕಾಶ ಇದೆ, ಅದಕ್ಕೋಸ್ಕರ ಇದಕ್ಕೆ ನಿಮ್ ಕಡೆಯಿಂದ ಎಷ್ಟು ಪ್ರೋತ್ಸಾಹ ಧನ ಸಿಗುತ್ತೆ ಅಂತ ಒಂದು ಪ್ರಶ್ನೆ. ಇನ್ನೊಂದ್ ಏನಂದ್ರೆ ಈ ತುಳುವೆ ಅಂತ ಒಂದು ವೆರೈಟಿ ಇದೆ ಸರ್, ಇದು ಎಕ್ಸ್ಪೋರ್ಟ್ಗೆ ಎಲ್ಲ ತುಂಬಾ ಟಿನ್ನಿಂಗ್ ಕ್ಯಾನಿಂಗ್ ಎಲ್ಲ ಮಾಡ್ಬೋದು, ಇದಕ್ಕೆ GI ಟ್ಯಾಗಿಂಗ್ ಏನಾದ್ರು ಕೊಡ್ಸ್ಬಹುದಾ ಸರ್? ಯಾವ್ದು ವೆರೈಟಿ? ಹರೇ ಕೃಷ್ಣ. ಹಲೋ, ಯಾವ ವೆರೈಟಿ ಅದು? ಅದು ತುಳುವೆ ಅಂತ ಒಂದು ವೆರೈಟಿ ಇದೆ, ಅದು ಕ್ಯಾನಿಂಗ್ ಇದಕ್ಕೆಲ್ಲ, ಅದು ಬರೀ ಇದೇ ನಮ್ಮ ಮಲೆನಾಡು. ನನ್ಗೆ ಅರ್ಥ ಆಗ್ಲಿಲ್ಲ ನೀವು ಹೇಳಿದ್ದು. ತುಳುವೆ ತುಳುವೆ ತುಳುವೆ ಅಂತ, ಅದೇ ಒಂದು ಹಣ್ಣ ಅಥವಾ ಅದು ಹಲಸಿ ಹಲಸಿನ ಹಲಸಿನ ಹಣ್ಣು? ಓಕೆ ಓಕೆ ಓಕೆ. ಸ್ಪೆಷಲ್ ಇದು ಬೇರೆ ಕಡೆ ಎಲ್ಲೂ ಬೆಳೆಯಲ್ಲ, ಅದಕ್ಕೆ GI ಟ್ಯಾಗಿಂಗ್ ಕೊಟ್ರೆ ಇದು ಎಕ್ಸ್ಪೋರ್ಟ್ಗೆ ತುಂಬಾ ಡಿಮಾಂಡ್ ಇದೆ ಮೆಕ್ಸಿಕೋ ಇತ್ಯಾದಿ ದೇಶಗಳಲ್ಲಿ. ಅದಕ್ಕೆ ಏನಾದ್ರು ನಿಮ್ ಕಡೆಯಿಂದ ಒಂದು ಸಹಾಯಕ ಆದ್ರೆ ಆತರ ಸಾಫ್ರಾನಿಕ್ಗಳು ಸಿಗುತ್ತಲ್ಲ. ಮಂಗಳೂರಿನಲ್ಲಿ ನಮ್ಮ ತೋಟಗಾರಿಕೆಯಲ್ಲಿ ಉಪನಿರ್ದೇಶಕರು ನಾಯಕ್ ಅಂತ, HR ನಾಯಕ್ ಅಂತ ಇದ್ದಾರೆ, ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡೋಗಿ ಅವ್ರ ಹತ್ರ ಮಾತಾಡಿ, ನಮ್ಮಲ್ಲಿ ಅವರು ಮಾತಾಡಿ ನಮ್ಗೆ ಏನೇನು ಅದರಿಂದ ನಾವು ಏನೇನು ಡಾಕ್ಯುಮೆಂಟ್ಸ್ ಗಳನ್ನ ಅದಕ್ಕೆ ನಾವು ಪೂರಕವಾಗಿ ದಾಖಲೆಗಳನ್ನ ಒದಗಿಸ್ಕೋಬೇಕಾಗುತ್ತೆ ಅಂತ ಒಂದು ಸೆಟ್ ಆಫ್ ಇದಿದೆ, ಅದನ್ನ ನಮ್ಮಲ್ಲಿ ಬಯೋಟೆಕ್ನಾಲಜಿ ಅಂತ ಒಂದು ವಿಭಾಗ ಇದೆ, ಅವ್ರು ಮಾಡಿಕೊಡ್ತಾರೆ. ಅದು ನಿಜವಾಗ್ಲೂ ಅದೊಂದು ವಿಶೇಷವಾಗಿ ಆ ಜಾಗದಲ್ಲಿ ಮಾತ್ರ ಇರೋದಾದ್ರೆ ಮಾಡ್ಸೋಣ. ಹೌದು ಸರ್, ಇಲ್ಲಿ ತೋಟಗಾರಿಕೆ ಇಲಾಖೆ ಅಲ್ವಲ್ಲ? ತೋಟಗಾರಿಕೆ ಇಲಾಖೆಗೆ ಹೋಗಿ ಅಲ್ಲಿ ನಿಮ್ಗೆ ಒಬ್ರು ನಾಯಕ್ HR ನಾಯಕ್ ಅಂತೇಳಿ ಉಪನಿರ್ದೇಶಕರಿದ್ದಾರೆ, ಅವ್ರ ಹತ್ರ ಚರ್ಚೆ ಮಾಡಿ ಇದನ್ನ. ಇದಕ್ಕೆ ನೀರಾವರಿ ಹನಿ ನೀರಾವರಿ ನಿಮ್ ಕಡೆಯಿಂದ ಪ್ರೋತ್ಸಾಹನ? ಹೌದು ಇದೆ, ಅದನ್ನು ವಿಚಾರ ಮಾಡಿ ಅಲ್ಲಿ. ಆಯ್ತು, ಹರೇ ಕೃಷ್ಣ, ಧನ್ಯವಾದ. ಶ್ರೀನಿವಾಸ ಸರ್ ನಮಸ್ಕಾರ. ಹರೇ ಸರ್, ನಮ್ಮ NHM ಕಾರ್ಯಕ್ರಮದಲ್ಲಿ ಈಗ ಏನು ನಮ್ಮ ವಿಸ್ತೀರ್ಣಕ್ಕೆ ಅಥವಾ ಪ್ರಾಂತ್ಯಕ್ಕೆ ಅನುಗುಣವಾಗಿ ಏನೇನು ನೀವು ಸಬ್ಸಿಡಿ ಅಥವಾ ಸವಲತ್ತು ಕೊಡ್ತಿದ್ದೀರಲ್ಲ, ಹೇಗೆ ಅದನ್ನ ಏರಿಯಾ ವೈಸ್ ಯಾವ ತರ ನೀವು ಅದನ್ನ ಪರಿಗಣನೆ ತಕೊಂತಿದ್ರೆ ಹೇಗೆ ಅಂತ? ಈಗ ತಮಗೆ ಗೊತ್ತಾದ ಕರ್ನಾಟಕದಲ್ಲಿ ನಮ್ಮ ಏನು ಹವಾಗುಣಕ್ಕೆ ಅನುಗುಣವಾಗಿ ನಾವು ಕೃಷಿ ಭಾಗಗಳನ್ನ ನಾವು ರೀಜನ್ಸ್ ಅಂತ ಏನ್ ಮಾಡಿದೀವಲ್ಲ, ಅದ್ರ ಪ್ರಕಾರ ಈಗ ಉದಾಹರಣೆ ಅದ್ರ ಪ್ರಕಾರ ಯಾವ್ಯಾವ ಬೆಳೆಗಳನ್ನ ಅಲ್ಲಿ ಬೆಳೀತಾರೆ ಅನ್ನೋದು ನಮ್ಗೆ ಸಾಮಾನ್ಯಗೂ ಗೊತ್ತಾಗ್ತದೆ. ಕೆಲವೊಂದು ಬೆಳೆಗಳು ರಾಜ್ಯಾದ್ಯಂತ ಬೆಳಿತೀವಿ, ಇನ್ನು ಕೆಲವೊಂದು ಬೆಳೆಗಳು ಕೆಲವು ಜಿಲ್ಲೆಗಳಲ್ಲಿ ಮಾತ್ರ. ಉದಾಹರಣೆಗೆ ನಾವು ಹೇಳೋದಾದ್ರೆ ಒಂದು ದ್ರಾಕ್ಷಿ ಬೆಳೆ ಅಂತ ನಾವು ಬಂದ್ರೆ ಬೆಂಗಳೂರಿನ ಸುತ್ತಮುತ್ತ ಮತ್ತೆ ವಿಜಯಪುರದ ಸುತ್ತಮುತ್ತ ಬೆಳೀತಾರೆ. ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಹಲೋ ಹಲೋ ನಮಸ್ತೆ ಸರ್. ನಮಸ್ತೆ. ಹಲೋ ಹಲೋ ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿರೋದು, ಎಲ್ಲಿಂದ ಸರ್? ನಾವು ಗುಂಡ್ಲುಪೇಟೆ ತಾಲೂಕು ಚನ್ನಡಲ್ಲಿ. ಹಾ, ತಮ್ಮ ಪ್ರಶ್ನೆ ಸರ್? ಏನಿಲ್ಲ, ಈ ತೆಂಗಿನ ಬಗ್ಗೆ ಸರ್. ಈ ಹೊಸ್ದಾಗ ಹಾಕ್ಸ್ಬೇಕು ಅಂತಂದ್ರೆ, ಈಗ ಮಂಡ್ಯ ಹತ್ರ ಒಂದು ಫಾರಂ ಇದೆಯಲ್ಲ? ಹೌದು, ಲೋಕ್ಸರ. ಲೋಕ್ಸರ ಫಾರಮು. ಅದೇ ರೀತಿ ನಾವು ಹೋಗಿ ಇಂಡೈಟ್ ಮಾಡಿದಾಗ ಅಲ್ಲಿ ಒಂದಿಷ್ಟು ಇಂತಿಷ್ಟು ಸಸಿಗಳು ಅಂತ ಕೊಡ್ತಾರೆ. ಅದಕ್ಕೆ ಒಂದ್ ಸ್ವಲ್ಪ ಜಾಸ್ತಿ ಕೊಡೋದಕ್ಕೆ ಒಂದು ವ್ಯವಸ್ಥೆ ಆದ್ರೆ ಅನುಕೂಲ ಆಗುತ್ತೆ. ನೀವು ಗುಂಡ್ಲುಪೇಟೆ ಚಾಮರಾಜನಗರ ಜಿಲ್ಲೆಯಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆಯಲ್ಲೇ ತೆಂಗಿನ ಗಿಡಗಳು ಸಾಕಷ್ಟಿದಾವೆ. ಅಲ್ಲಿಲ್ಲ ಅಂದ್ರೆ ಮೈಸೂರಿನಲ್ಲಿ ಸುಮಾರು 200,000 ತೆಂಗಿನ ಗಿಡಗಳು ನಮ್ಮಲ್ಲಿ ಇದಾವೆ. ನೀವು ನಮ್ಮ ಇಲಾಖೆ ಗುಂಡ್ಲುಪೇಟೆಯ ಅಧಿಕಾರಿಯನ್ನ ಭೇಟಿ ಮಾಡಿ ಅವ್ರಿಗೆ ನೀವು ರೇಡಿಯೋ ಪ್ರೋಗ್ರಾಮ್ ಅಲ್ಲಿ ಏನ್ ಕೇಳಿದಿರಿ ಅದನ್ನ ಅವ್ರಿಗೆ ಹೇಳಿ, ಅವ್ರು ಏನಾದ್ರೂ ಇಲ್ಲ ಅಂದ್ರೆ ನನಗೆ ಮತ್ತೆ ಕಾಲ್ ಮಾಡ್ಲಿ. ನೀವು ಹೇಳಿ ಅವ್ರಿಗೆ, ನನಗೆ ಕಾಲ್ ಮಾಡಿದ್ರೆ ನಾನು ಹೇಳ್ತೀನಿ. ಯಾರಿಗೂ ಗೊತ್ತು, ನೀವು ಮಾತಾಡಿ. ಇವತ್ತು ರೇಡಿಯೋನಲ್ಲಿ ನ್ಯಾಷನಲ್ ಆರ್ಟಿಕಲ್ಚರ್ ಮಿಷನ್ ಅವ್ರು ಮಾತಾಡಿದ್ರೆ, NHMನವರು, ಅವರು ನಿಮ್ಗೆ ಕಾಲ್ ಮಾಡ್ತಾರೆ ಅಂತ, ಕಾಲ್ ಮಾಡಕ್ ಹೇಳಿದ್ದಾರೆ. ನಿಮ್ಮ ಹೆಸರು ಹೇಳಿ ಸರ್. KM ಪರಶುಮೂರ್ತಿ ಅವರು ಅಂತಾನೆ ಹೇಳಿ. ಹೇಳಿ. ಓಕೆ ಸರ್, ಓಕೆ ಸರ್. ಆಯ್ತಾಯ್ತು, ಅಲ್ಲಿ ನಿಮ್ಗೆ ಸಿಗುತ್ತೆ. ಚೆನ್ನಾಗಿದೆ ಸರ್. ಮತ್ತೆ ಇದ್ರ ಬಗ್ಗೆ ರೈತರು ಹತ್ತಿರದ ಒಂದು ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕ ಮಾಡಬಹುದು ಅಂತ ಹೇಳ್ತೀರಾ? ಅದೇ ತರ ವೆಬ್ಸೈಟ್ ಅಥವಾ ಒಂದು ತಾಂತ್ರಿಕವಾಗಿ ಏನೇನು ಅವ್ರಿಗೆ ಮಾಹಿತಿ ಕೊಡ್ಲಿಕ್ಕೆ ವ್ಯವಸ್ಥೆ ಇದೆ ನಿಮ್ಮ ಇಲಾಖೆಯಲ್ಲಿ? ವೆಬ್ಸೈಟ್ ಅಲ್ಲಿ ನಾವು ಈಗ ಸಾಮಾನ್ಯವಾಗಿ ವೆಬ್ಸೈಟ್ ಅಲ್ಲೂ ಇದೆ. ಮತ್ತೆ ನಮ್ಮ ತೋಟ ಇದು ವಿಶ್ವವಿದ್ಯಾನಿಲಯಗಳು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ಮಾಡ್ತವೆ. ಕೈಪಿಡಿಗಳು, ಕೈಪಿಡಿನಲ್ಲಿ ಸಾಕಷ್ಟು ಅದು ಮಾರ್ಗಸೂ ಇದು ತಾಂತ್ರಿಕ ಇದು ಜ್ಞಾನಗಳನ್ನ ನಾವು ತಾಂತ್ರಿಕ ವಿಷಯಗಳನ್ನ ಅಳವಡಿಸಿರ್ತೇವೆ. ಅಂದ್ರೆ ಬುಕ್ ರೂಪದಲ್ಲಿ ಕೊಡ್ತೀವಿ. ಹೌದು. ಅದಲ್ಲದೆ ನಮ್ಮಲ್ಲಿ ಹೋಬಳಿಗೆ ಒಬ್ಬ ತಾಂತ್ರಿಕ ಅಧಿಕಾರಿಗಳಿದ್ದಾರೆ, ಅವರನ್ನ ಭೇಟಿ ಮಾಡೋದು ಉತ್ತಮ. ನಾನು ಹೇಳೋದು ಯಾವಾಗ್ಲೂ ನಮ್ಮ ಅಧಿಕಾರಿಗಳ ನಂಬರ್ ನಿಮ್ಮ ಹತ್ರ ಇರಬೇಕು, ಅವ್ರ ಹತ್ರ ಮಾತಾಡ. ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರತಿಯೊಂದು ಘಟ್ಟದಲ್ಲೂ ನೀವು ಮಾತಾಡ್ತಾ ಇದ್ರೆ ಉತ್ತಮ ಅಂತ. ಸೊ ಅದು ಒಂದು. ಎರಡನೇದು, ನಾವು ಒಂದು ಪ್ರೋಗ್ರೆಸಿವ್ ಫಾರ್ಮರ್ ಅಂತ ಅವರು ಕೆಲವರು ಇರ್ತಾರೆ. ಹೌದು, ಪ್ರಗತಿಪರ ರೈತರು ಕೂಡ ಅವ್ರಿಗೆ ತಾಂತ್ರಿಕವಾಗಿ ಸಹಾಯ ಮಾಡ್ತಾರೆ. ಆ ಪ್ರಗತಿಪರ ರೈತರು ನಮ್ಗೆ ಸಾಮಾನ್ಯವಾಗಿ ನಮ್ಮ ಇಲಾಖೆಗೆ ತುಂಬಾ ಹತ್ತಿರದಿಂದ ಬಲ್ಲವರಾಗಿರ್ತಾರೆ, ನಮ್ಮಿಂದ ಸಹಾಯ ಪಡೆದಿರ್ತಾರೆ, ತಾಂತ್ರಿಕ ಸಹಾಯವನ್ನು ಪಡೆದಿರ್ತಾರೆ, ಅವರದ್ದನ್ನು ತಗೋಬಹುದು. ಅದಲ್ಲದೆ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ವೆಬ್ಸೈಟ್ಗಳು ನೋಡ್ಲಿಕ್ಕೆ ಬರೋದಿಲ್ಲ, ಹಾಗಾಗಿ ನಾವು ಅದಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿಲ್ಲ. ನಾವು ಮುಕ್ತ ಬಂದ್ರೆ ಕೊಡ್ತೀವಿ ಒಂದು. ಮತ್ತೆ ನಮಗೆ ಈ ಕೈ ಕರಪತ್ರಗಳನ್ನ ನಾವು ಒಡಿಸಿ ಯಾವ್ದಾದ್ರು ಒಂದು ಬೆಳೆ ಬೆಳಿಬೇಕು ಅಂದ್ರೆ ಅದಕ್ಕೆ ಸಂಪೂರ್ಣವಾದ ಮಾಹಿತಿಯನ್ನು ಕರಪತ್ರದ ಮೂಲಕ ಕೂಡ ನಾವು ಹಂಚ್ತಾ ಇದ್ದೀವಿ. ಮತ್ತೆ ಆವಾಗವಾಗ ಪ್ರತಿ ವರ್ಷ ನಾವು ತರಬೇತಿಗಳನ್ನು ಕೂಡ ಕೆಲವು ವಿಷಯಗಳ ಮೇಲೆ ತರಬೇತಿ ಕೊಡ್ತೇವೆ. ಸೊ ಅಲ್ಲಿ ಭಾಗವಹಿಸಬೇಕು. ತೋಟಗಾರಿಕೆ ಮೇಳಗಳನ್ನು ಮಾಡ್ತೀರಾ? ಹೌದು. ಎಕ್ಸಿಬಿಷನ್ಸ್ ಮಾಡ್ತೀರಾ? ತುಂಬಾ ನಾವು ಗಮನಿಸ್ತಾ ಇರ್ತೀವಿ, ಪ್ರತಿ ಹೋಬಳಿ ಅಥವಾ ತಾಲೂಕು ಮಟ್ಟದಲ್ಲಿ ಜಿಲ್ಲೆ ಮಟ್ಟದಲ್ಲಿ ತಮ್ಮ ತೋಟಗಾರಿಕೆ ಇಲಾಖೆಗೆ ಹೋಗ್ತಿದ್ದಂಗೆ ಅದು ಎದುರುಗಡೆನೆ ಆಡಿಸಿರ್ತಾರೆ. ಏನು ದೊಡ್ಡ ಒಂದು ಡಿಸ್ಪ್ಲೇನ ಹಾಕಿ ನಮ್ಮಲ್ಲಿ ಏನೇನು ಸೌಲಭ್ಯಗಳಿದೆ, ಯಾರ್ಯಾರು ಹರತರು, ಯಾವ ಒಂದು ಯೋಜನೆಯಲ್ಲಿ ಏನೇನು ಅನುದಾನ ಬಂದಿದೆ, ಇದೆಲ್ಲ ವಿಶೇಷವಾದಂತಹ ಒಂದು ಮಾಹಿತಿಯನ್ನೆಲ್ಲ ಒದಗಿಸ್ತಾ ಇದ್ದೀವಿ. ಮತ್ತೆ ರೈತರು ಹೀಗೆ ಈ ಒಂದು ಯೋಜನೆ ಬಗ್ಗೆ ಇನ್ನೂ ಕಾಲಾವಕಾಶ ಇದೆಯಾ ಸರ್? ಯೋಜನೆ ಹಂಗೆ ಮುಂದುವರಿಯುತ್ತಾ ಏನು ಇದಕ್ಕೆ ಕಾಲಮಿತಿ ಇದೆಯಾ ಅಂತ? ನನಗನ್ಸುತ್ತೆ 6ನೇ ಪಂಚವಾರ್ಷಿಕ ಯೋಜನೆ, 11ನೇ ಪಂಚವಾರ್ಷಿಕ ಯೋಜನೆಗಳಲ್ಲಿ ಏನ್ ನಡೀತಾ ಇದೆ. ನಾನು ಈಗ ಹೊಸದಾಗಿ ಮತ್ತೆ ಇದು ಇನ್ನೊಂದು ಪಂಚವಾರ್ಷಿಕ ಯೋಜನೆಗೆ ಅದನ್ನ ಮುಂದುವರಿಸ್ತಾ ಇದ್ದಾರೆ. ನನಗನ್ಸುತ್ತೆ ಇನ್ನೊಂದು 4 ವರ್ಷ ನಾವು ಅದರ ಬಗ್ಗೆ ಯಾವುದೇ ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ. ಮತ್ತೆ ಮುಂದಿನ ದಿನಗಳಲ್ಲಿ ಈ ಎಲ್ಲಾ ಏನು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಇದೆ, ತುಂತುರು ಹನಿ ನೀರಾವರಿ, ಇವೆಲ್ಲವನ್ನು ಒಟ್ಟುಗೂಡಿಸಿ ಒಂದು ತರುವಂತ ಒಂದು ಯೋಜನೆ ತರುವಂತ ಒಂದು ಯೋಚನೆ ಕೇಂದ್ರ ಸರ್ಕಾರಕ್ಕಿದೆ ಅಂತ ಗೊತ್ತಾಗಿದೆ. ಎಲ್ಲವನ್ನು ಸಮಗ್ರವಾಗಿ ಮಾಡಬಹುದು ಅದರಲ್ಲಿ. ಸರ್, ತೋಟಗಾರಿಕಾ ಮಿಷನ್ನ ಏಜೆನ್ಸಿ ಕಾರ್ಯನಿರ್ವಾಹಕರಾದಂತಹ ನಿರ್ದೇಶಕರು KM ಕೃಷ್ಣ ಪರಶುಮೂರ್ತಿ ಅವರು ಹಾಗೂ ಶ್ರೀನಿವಾಸ ರೆಡ್ಡಿ ಅವರು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕೇಳುಗರ ಹಲವಾರು ಪ್ರಶ್ನೆಗಳಿಗೆ ಸೂಕ್ತವಾದಂತಹ ಮಾಹಿತಿ ನೀಡಿದ್ದೀರಿ. ಈ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ಹಂಚಿಕೊಂಡಿದ್ದೀರಿ. ತಮಗೆ ನಮ್ಮ ಎಲ್ಲ ನಿಲಯಗರ ಪರವಾಗಿ ಹಾಗೂ ನಮ್ಮ ನಿಲಯದ ಪರವಾಗಿ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಿರಿ ತೋಟಗಾರಿಕೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಕೇಳಿದ್ರಿ. ರಾಷ್ಟೀಯ ತೋಟಗಾರಿಕೆ ಅಭಿಯಾನ ಯೋಜನೆಗಳ ಸೌಲಭ್ಯಗಳು ಈ ವಿಷಯ ಕುರಿತಂತೆ ಇಂದಿನ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. KM ಪರಶುವಮೂರ್ತಿ, ಕಾರ್ಯನಿರ್ವಾಹಕ ನಿರ್ದೇಶಕರು ಕರ್ನಾಟಕ ರಾಜ್ಯ ತೋಟಗಾರಿಕಾ ಮಿಷನ್ ಏಜೆನ್ಸಿ ಹಾಗೂ ಶ್ರೀನಿವಾಸ ರೆಡ್ಡಿ ತಾಂತ್ರಿಕ ಅಧಿಕಾರಿಗಳು, ಕರ್ನಾಟಕ ರಾಜ್ಯ ತೋಟಗಾರಿಕಾ ಮಿಷನ್ ಏಜೆನ್ಸಿ. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ್ದವರು ರಾಷ್ಟ್ರೀಯ ಕರ್ನಾಟಕ ಸರ್ಕಾರದ ತೋಟಗಾರಿಕಾ ಇಲಾಖೆ. ತಾಳೆ ಬೆಳೆ ರಾಜ್ಯದ ಪ್ರಮುಖ ಖಾದ್ಯ ತೈಲ ಹಾಗೂ ವಾಣಿಜ್ಯ ಬೆಳೆಯಾಗಿದೆ. ಇಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿಶೇಷ ಯೋಜನೆಯಡಿ. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಪ್ರಿಯ ಕೇಳುಗರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಗೀತಸದ, 6:30 ರಸವಾರ್ತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 6:51 ಕಿಸಾನ್ ವಾಣಿಯಲ್ಲಿ ಭತ್ತದ ಉತ್ತಮ ಇಳುವರಿಗೆ ಅನುಸರಿಸಬೇಕಾದ ವೈಜ್ಞಾನಿಕ ಬೇಸಾಯ ಕ್ರಮಗಳು, ಈ ಕುರಿತು ಮೂಡಿಗೆರೆಯ ತೋಟಗಾರಿಕೆ ಮಹಾವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿಎಸ್ ಸತೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗೌರ ರವಿಶಂಕರ್. 7:21 ಹಾಗೂ 7:45 ಚಿತ್ರಗೀತೆಗಳು. ಇಂದು ರಾತ್ರಿ 9:00 ಸಿತಿಜ ಲಿಟ್ರರಿ ಗುರು, ಸಾಹಿತ್ಯ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಹಿರಿಯ ಸಾಹಿತಿಗಳಾದ ಡಾ ಬಿಟಿ ಲಲಿತಾ ನಾಯಕ್. ಸಂದರ್ಶಕರು ಡಾ ನಿರ್ಮಲಾ ಸಿ ಎಲಿಗಾರ್. ಇಂದು ರಾತ್ರಿ 9:15 ಕನ್ನಡದಲ್ಲಿ ಭಾಷಣ, ಕನ್ನಡ ಮಕ್ಕಳ ಕಾವ್ಯಕ್ಷೇತ್ರದಲ್ಲಿ ಹೊಸ ಹಲೆ. ಇದು ನಾಳೆ ಬೆಳಗ್ಗೆ 9:45 ಕೂಡ ಪ್ರಸಾರವಾಗಲಿದೆ. ಮಾತನಾಡುತ್ತಾರೆ ರಾಧೇಶ್ ತಳ್ಪಾಡಿ. ಇಂದು ರಾತ್ರಿ 10:00 ಜನಪದ ವೈವಿಧ್ಯ ಕಾರ್ಯಕ್ರಮ,